ಈ ಪರಿಯ ಸೊಬಗು ಇನ್ನಾವ ದೇವರಲ್ಲಿ ಕಾಣೆ, ಈ ಪರಿಯ ಸೊಬಗು ಇನ್ನಾವ ದೇವರಲ್ಲಿ ಕಾಣೆ. ಗೋಪೀ ಜನಪ್ರಿಯ ಗೋಪಾಲಗಲ್ಲದರಿ ಪರಿಯ ಸೊಬಗು ಇನ್ನಾವ ದೇವರಲ್ಲಿ ಕಾಣೆ. ದೊರೆಯತನದಲ್ಲಿ ನೋಡು ಧರಣಿ ದೇವಿಗೆ ರಮಣ, ಸಿರಿಯತನದಲ್ಲಿ ನೋಡು ಶ್ರೀಕಾಂತನು, ಹಿರಿಯತನದಲ್ಲಿ ನೋಡು ಸರಸಿ ಜೋಧವನೀಯ, ಗುರು ಉತ್ತನದಲ್ಲಿ ನೋಡು ಜಗದಾದಿ ಗುರುವು, ಮುಳುಬಾದ ಚೆನ್ನಪ್ಪನವರು. ಎಂತ ಪಸಂದಾಗಿ ಆಡ್ಬಿಟ್ಟೆ ಮಗ, ಆಡೋದೇ ಬಿಟ್ಬಿಟ್ಟಿದ್ ನನಗೆ ಆಡೋಂಗ್ ಮನ್ಸಾಯ್ತಾಯ್ತೆ. ಈ ಪದ ಹಿಂಗ ಆಡಿದ್ರೆ ಹೆಂಗಿರ್ತದೆ ಕೇಳು. ಈ ಪರಿಯ ಸೊಬಗು ಇನ್ನಾವ ದೇವರಲ್ಲಿ ಕಾಣೆ, ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಪರಿಯ ಸೊಬಗು ಇನ್ನಾವ ದೇವರಲ್ಲಿ ಕಾಣೆ, ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ. ಪಾವನ ತ್ವರಿ ನೋಡೆ ಅಮರ ಗಂಗಾ ಜನಕ, ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ, ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ, ಅವ ಧೈರ್ಯದಿ ನೋಡೆ ಅಸುರಾಂತಕ. ಈ ಪರಿಯ ಸೊಬಗು ಇನ್ನಾವ ದೇವರಲ್ಲಿ ಕಾಣೆ, ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ. ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ, ಜಗತೀಧರ ದೇಶ ಪರ್ಯಂಕ ಶಯನ, ನಿಗಮ ಗೋಚರ ಪುರಂದರ ವಿಠಲ ಗಲ್ಲದೆ, ಮಿಗಿಲಾದ ದೈವಗಳಿಗೆ ಭಾಗ್ಯವೂಗೆ. ಈ ಪರಿಯ ಸೊಬಗು ಇನ್ನಾವ ದೇವರಲ್ಲಿ ಕಾಣೆ, ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ. ತಿಳಿಸು ಇಲ್ಲ ಮುಳುಗಿಸು, ತಿಳಿಸು ಇಲ್ಲ ಮುಳುಗಿಸು, ನಿನ್ನ ಕಾಲಿಗೆ ಬಿದ್ದೆನು ಪರಮತ್ ಪಾಳ, ಕಾಲಿಗೆ ಬಿದ್ದೆನು ಪರಮತ್ ಪಾಳ, ತಿಳಿಸು ಇಲ್ಲ ಮುಳುಗಿಸು, ತಿಳಿಸು ಇಲ್ಲ ಮುಳುಗಿಸು. ದೋಷವುಳ್ಳವನಾರು ಭಾಷ್ಯವುಳ್ಳವ ನೀನು, ದೋಷವುಳ್ಳವನಾರು ಭಾಷ್ಯವುಳ್ಳವ ನೀನು, ಮೋಸಹಾದೆನೋ ಭಕ್ತಿ ರಸವ ಬಿಟ್ಟು, ಮೋಸಹಾದೆನೋ ಭಕ್ತಿ ರಸವ ಬಿಟ್ಟು, ಶೇಷ ಶಯನ ಶ್ರೀ ಪುರಂದರ ವಿಠಲೇ. ಶಯನ ಶ್ರೀ ಪುರಂದರ ವಿಠಲ ಶೇಷ ಶಯನ ಶ್ರೀ ಪುರಂದರ ವಿಠಲನೆ ದಾಸರ ಸಂಭವಿತು ಪಾಲಿಸೋರಿಯ ತಿಳಿಸು ಇಲ್ಲ ಮುಳುಗಿಸು ತಿಳಿಸು ಇಲ್ಲ ಮುಳುಗಿಸು ನಿನ್ನ ಕಾಲಿಗೆ ಬಿದ್ದೆನು ಪರಮತ್ ಪಾಳ ಕಾಲಿಗೆ ಬಿದ್ದೆನು ಪರಮತ್ ಪಾಳ ತಿಳಿಸು ಇಲ್ಲ ಮುಳುಗಿಸು ತಿಳಿಸು ತಿಳಿಸು ತಿಳಿಸು